7-8 ಆಮೇಲೆ ಒಕ್ಕಲ್ತನ ಶುರು ಮಾಡಿದ್ರಿ? ಹಾ, ಒಕ್ಕಲ್ತನ. ನೀವು ವ್ಯವಸಾಯಕ್ಕೆ ಇಳಿದು ಎಷ್ಟು ವರ್ಷ ಆಯ್ತು? ನಾ ಇಳಿದು 15 ವರ್ಷ ಆಯ್ತು ಮೇಡಮ್. ನಮ್ ತಂದೆಯವ್ರು ಮಾಡ್ತಾ ಇದ್ರು, ನಮ್ ತಂದೆಯವರು ತೀರ್ಕೊಂಡ ನಂತರ ನಾವು 15-20 ವರ್ಷ ಆಯ್ತು ಮಾಡ್ತಾ ಇದ್ದೀನಿ. ನಾನು ಸಣ್ಣಾಗಿರ್ತಾನೆ ವ್ಯವಸಾಯ ಮಾಡ್ತಾ ಇದ್ದೀನಿ. ಆಮ್ಯಾಗ ಜಮೀನು ಒಂದು ಇದೆ ಮೇಡಮ್, ನಮ್ದು ಎಲ್ಲ ನೀರಾವರಿ ಇದೆ. ಎಷ್ಟು ಎಕರೆ ಇದೆ? ನಮ್ದೊಂದು 20 ಎಕರೆ ಜಮೀನು ಇದೆ ಮೇಡಮ್. ನಾವು ಇಬ್ರು ಅಣ್ಣತಮ್ಮರು ಇದ್ದೀವಿ, ಎಲ್ಲ ನಾವೇ ಮಾಡ್ತೀವಿ. ಮತ್ತೆ ಗೋಧಿ, ಗೊಂಜಾಳ ಹಿಂಗೆಲ್ಲ ಹಾಕ್ತೀವಿ ಮೇಡಮ್. ಈಗ ನಮ್ಮ ರೈತರಿಗೆ ಯಾವ ತಳಿ ಬಗ್ಗೆ ಮಾಹಿತಿ ಹೇಳ್ತೀವಿ? ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಸಿಗುವಂತ ಈ ಗೋಧಿ ತಳಿ ಬೀಜ ಅಂತ ಇದೆ ಮೇಡಮ್, ಅದು ಹೆಚ್ಚಿನ ಇಳುವರಿ ಕೊಟ್ಟಿದೆ ನಮ್ಗೆ. ಎಷ್ಟು ಎಕರೆ ಹಾಕಿರಿ? ನಾವು ಒಂದು ತೋಡೆ ಹಾಕಿದೀವಿ ಮೇಡಮ್. ಉಳ್ಕಿದೆಲ್ಲ ಒಂದ್ ಸ್ವಲ್ಪ ನೆಲ ಈ ಬ್ಯಾಸಿಗೆಯಲ್ಲಿ ಕಾಯಿಲೆ ಅಂತ ಹೇಳಿ ಗಿಡ ಹೊಡೆದಿದೀವಿ. 1-2 ಎಕರೆ ಹಾಕಿದೀವಿ ನಾವು. ನಮ್ ಕನಿಷ್ಠ ಅಂದ್ರೆ 24 ಕ್ವಿಂಟಲ್ ಬಿದ್ದಿದೆ. ಅವ್ರು ಹೇಳಿದ್ರು 17 ಒಂದು ಬೀಳ್ತದೆ ಅಂತ ಹೇಳಿದ್ರು ಮೇಡಮ್. 1 ಎಕರೆಗೆ 24 ಕ್ವಿಂಟಲ್ ಬಿದ್ದಿದೆ. ನಾವು ತೂಕ ಮಾಡಿ ಮಾರಿದೀವಿ. ಈಗ ಅವನ್ನೆಲ್ಲ ಹೊರಗೆ ಮಾರಾಟ ಮಾಡಿದೀವಿ. ನಾವು ಚಲೋ ಇಳುವರಿ ಬಿದ್ದಿದೆ ಮೇಡಮ್. ನಾವು ತಿಪ್ಪೆ ಗೊಬ್ಬರ ಹಾಕಿದೀವಿ. ನಮ್ ಕಡೆ ಕೊಟ್ಟಿಗೆ ಗೊಬ್ಬರ ಅಂತಿಲ್ಲ, ತಿಪ್ಪೆ ಗೊಬ್ಬರ ಹಾಕಿ ಆಮ್ಯಾಗತ್ತು ನೀರು ಹೆಂಗಿದ್ ಮಾಡ್ಬೇಕು. ಆಮ್ಯಾಗ ಟ್ರ್ಯಾಕ್ಟರ್ಲೆ ಬಿತ್ತಿದೀವಿ ಮೇಡಮ್ ನಾವು, ಯಾಕಂದ್ರೆ ಎತ್ತ ಇಲ್ಲದ ಕಾರಣ ಟ್ರ್ಯಾಕ್ಟರ್ಲೆ ಬಿತ್ತಿ ಚಲತಂಗೆ ಅದು ಗೊಬ್ಬರ ಪೊಬ್ಬರ ಮಾಡಿ ವ್ಯವಸ್ಥೆ ಮಾಡಿ ನೀರ ಸರಿಯಾಗಿ ನೀರು ಹಾಯಿಸೋದ್ರಿಂದ ನಮ್ಗೆ ಇಳುವರಿ ಬಹಳ ಚೆನ್ನಾಗಿ ಬಂದಿದೆ. ಅಲ್ಲ, ಗಳೆ ಹೊಡೆದು ಎಲ್ಲ ತಯಾರಿ ಮಾಡ್ಕೊಂಡೆ ಅಂತ ಹೇಳಿದ್ರೆ ಅದರಿಂದ ಏನು ಉಪಯೋಗ ಅನ್ನೋದು ನಮ್ಮ ರೈತರಿಗೆ? ಅದರಿಂದ ಏನು ಉಪಯೋಗ ಅಂದ್ರೆ ಬೇಸಿಗೆಯಲ್ಲಿ ಗಳೆ ಹೊಡೆದ್ರೆ ನೆಲದಲ್ಲಿ ಇರುವಂತ ಶಕ್ತಿ ಹೆಚ್ಚಾಗ್ತೈತೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದಕ್ಕಾಗಿ ಅದು ನಾವು ಎಗ್ಲ ಹೊಡಿಯೋದಂತಾರ, ಎರಡು ಹಿಂಗೊಂದು 2 ಮೇ ಹೊಡೆದಿದ್ವಿ ಮೇಡಮ್. ನಾವು 1-2 ಮೇ ರೆಂಟೆ ಕುಂಟೆ ಹೊಡಿದಂತಾರ, 2 ಮೇ ಕುಂಟೆ ಹೊಡೆದು ಆಮೇಲೆ ರೂಟರ್ ಹೊಡೆದು ಮತ್ತೆ ಎತ್ತುಗೊಳ್ಳೆ ಹರಿಗಿ ಎತ್ತಿಲೆ ಸ್ವಲ್ಪ ದಗದ ಮಾಡಿ ಇದನ್ನ ಮಾಡಿದಕ್ಕಾಗಿ ಭೂಮಿ ಹದ ಆಕೈತಿ ಮೇಡಮ್. ಅದು ಹದ ಆಗೋದ್ರ ಹೆಚ್ಚಿನ ಇಳುವರಿ ತರಲಿಕ್ಕೆ ಒಂದು ಬರ್ಲಿಕ್ಕೆ ಅನುಕೂಲ ಆಕೈತಿ ಅಂತ ಹೇಳಿ ಹಳೆ ಪದ್ಧತಿಯನ್ನ ಮುಂದುವರ್ಸ ನೋಡ್ತಿದ್ವಿ. ಆದ್ರೂ ಇಲ್ಲಿ ಟಿವಿ ಒಳಗೆ ಕಾರ್ಯಕ್ರಮ ನಡೆಸ್ತಿರ್ತಾರ, ಅವ್ರು ಹೇಳ್ತಿರ್ತಾರ, ಆದ್ರೂ ಒಂದು ಸ್ವಲ್ಪ ಇದನ್ನ ಮಾಡ್ತೀವಿ. ನಮ್ಮ ಸಾವಯವ ಗೊಬ್ಬರ ಹೆಚ್ಚು ಉಪಯೋಗ ಮಾಡ್ಬೇಕು ಅಂತೇಳಿ ದನ ಕರಗಳು ಮಾಡಿದೀವ್ರಿ. ಸಾವಯವದಿಂದ ಅನುಕೂಲ ಆಕತಿ ಅಂತ ಹೇಳ್ತಾರ, ಈಗ ಅದನ್ನ ಉಪಯೋಗ ನೋಡಿ ಮಾಡತ್ತಿದ್ವಿ. ಸಣ್ಣ ಹಂಗೆ ಚಾಲು ಮಾಡಿದೀವ್ರಿ. ಅಂದ್ರೆ ಸಾವಯವ ಅಂದ್ರೆ ಏನೇನ್ ಮಾಡ್ತೀರಿ? ನಾವು ತಿಪ್ಪಿ ಗೊಬ್ಬರನ ಹೆಚ್ಚು ಉಪಯೋಗ ಮಾಡ್ತೀವಿ ಮೇಡಮ್. ನಾವು ಈಗ ಸ್ಪ್ರೇ ಮಾಡ್ಬೇಕಾದ್ರ ಅಂತ ಹೇಳಿದ್ರಿ, ಎತ್ತಿಲ್ಲ ಟ್ರಾಕ್ಟರ್ ಅಂತ ಹೇಳಿ ಮತ್ತೆ ತಿಪ್ಪಿ ದನಗಳು ಎಮ್ಮಿ ಆಕಳು ಇಂತಾವ ಇದಾವ ಮೇಡಮ್. ಅವು ಎತ್ತುಗಳು ಇಲ್ಲ, ನಮ್ಮ ಟ್ರಾಕ್ಟರ್ ಇದೆ ಮೇಡಮ್. ಗೊಬ್ಬರ ನಮ್ದೇ ಇರ್ತದೆ ಮೇಡಮ್, ಒಂದು 10 ದನ ಇದಾವೆ ನಮ್ಮ. ಅವು ಎಲ್ಲ ದನಗಳಿಂದ ಅವನೇ ಗೊಬ್ಬರ ಮಾಡ್ತೀವಿ. ಆಮೇಲೆ ರೌಂದೀಪಿ ಕಟ್ರಲ್ಲಿ ಮೆಷಿನ್ಲಿ ಕಟ್ರ ಅದು ಮಾಡ್ತಿದೀವಿ. ಎಷ್ಟು ಉಳಿದಟ್ಟು ಎಷ್ಟು ಆದಷ್ಟು ಹಾಕ್ತಿವ್ರಿ. ವರ್ಷ ಒಮ್ಮೆ ಹಾಕೋದಿಲ್ಲ, ಬೇಕಂದ್ರೆ ಸಮಸ್ಯೆ ಒಂದಿಟ್ಟು ಏನಾದ್ರೆ ಹೊರಗಡೆ ಕೊಂಡು ತಗೋತೀವಿ ಬೇರೆ ರೈತರ ಕಡೆ, ಇಲ್ಲಿ ಕದ್ರೆ ದನಗಳಿದ್ದವ್ರ ಕಡೆ. ಈಗ ಮಾನ್ಯ ಒಂದ್ಸಲ ತಂದು ಹಾಕಿದೀವ್ರಿ ಈಗ ಹೋದ್ಸಲ, ಈಗ ಮತ್ತೆ ಇನ್ನು ಮುಂದೆ ಹಾಕೋದ್ರಿ. ಎಷ್ಟು ಎಕರೆ ಇದೆ ಹೊಲ? 20 ಎಕರೆ ಇದೆ ಮೇಡಮ್. ಗೋಧಿ ಜೊತೆಗೆ ಮತ್ತೇನ್ ಬೆಳಿತೀರಿ? ಉದ್ದು 10-12 ಕ್ವಿಂಟಲ್ ಇಳುವರಿ ಬಂದೈತಿ ಮೇಡಮ್ ರೀ. ಅದು ಮತ್ತೆ ಗೊಂಜಾಳ ಹಾಕ್ತಿವ್ರಿ. ಗೊಂಜಾಳು ನಮಗೂ 30-35 ಕ್ವಿಂಟಲ್ ಬಂದೈತ್ರಿ ಗೊಂಜಾಳ ಬಂದೈತ್ರಿ. ಇಂಥವು ಬೆಳೆಗಳು ಮಾಡ್ತಿವ್ರಿ, ಎರಡು ಬೆಳೆ ಮಾಡ್ತಿವ್ರಿ ನಾವು. ಈಗ ಗೊಂಜಾಳ ಹಾಕ್ತಿವ್ರಿ, ಮುಂದೆ ಗೋಧಿ ಹಾಕ್ತಿವಿ, ಸದಕ ಹಾಕ್ತಿವ್ರಿ. ಅಂದ್ರೆ ನಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋತೀವ್ರಿ. ಮತ್ತೆ ಒಂದು ಸಲ ತೋಟಗಾರಿಕೆ ಬೆಳೆಯನ್ನು ಮಾಡಿದ್ದೀವ್ರಿ ನಾವು, ಅದನ್ನು ಮೆಣಸಿಕಾಯಿ ಹಚ್ಚಿದ್ದೀವ್ರಿ. ಅಂದ್ರೆ ನಮಗೆ ಒಂದು ಸ್ವಲ್ಪ ಏನು ಅನುಕೂಲ ಆಗತ್ತೆ ಅದನ್ನು ಮಾಡ್ತೀವಿ. ನೀರಾವರಿ ಇರೋದ್ರಿಂದ ಅನುಕೂಲ ಆಗಂಗೆ ಮಾಡ್ತೀವಿ. ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ. ದಗದ ಬಂದ್ರೆ ಕೂಡಿ ಆಳುಗಳು ತೊಗೋತೀವಿ ಹೊರಗೆ. ಅಂದ್ರೆ ನಮ್ಮ ತಮ್ಮ ನಾವು ಮತ್ತೆ ನಮ್ಮ ತಾಯಿಯವರು ಮಾಡ್ತಾ ಇದ್ದೀವಿ. ಈಗ ನಮ್ಮೆಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಅವರು ಎಲ್ಲರೂ ಕೂಡಿ ಮಾಡ್ತೀವಿ. ನೆಲವನ್ನು ಹದ ಮಾಡಬೇಕು ಮೇಡಮ್ ಮುಖ್ಯವಾಗಿ. ಮೇಡಮ್ ಸಮಯ ಈ ನಾವು ಗೋಧಿ ಬಿದ್ದು ಈ ಹಬ್ಬದ ತತ್ವ ಅಂತಾರೆ ಮೇಡಮ್, ಅದಕ್ಕೆ ಆ ತತ್ವನ್ಯಾಗ ಬಿತ್ತೀವಿ ನಾವು. ಆ ತತ್ವನೇ ಬಿತ್ತಿದಂದ್ರೆ ಚೆನ್ನಾಗಿ ಇಳುವರಿ ಬರಕ ಆ ಟೈಮ್ಗೆ ಬಿತ್ತರೆ ಅಟ್ಟ ಇಳುವರಿ ಬರ್ತೈತಿ, ಇಲ್ಲಾಂದ್ರೆ ಇಳುವರಿ ಬರೋದ್ರ ಮೇಡಮ್. ಬಿತ್ತಬೇಕಾದ್ರೆ ಏನು ಕಾಳಜಿ ತಗೋತೀರಿ? ಬಿತ್ತಬೇಕಾದ್ರೆ ನಾವು ಅದನ್ನೆಲ್ಲ ಟ್ರ್ಯಾಕ್ಟರ್ಲಿ ಬಿತ್ತಿಸಿದೀವಿ ಮೇಡಮ್. ಇದೇ ಸಲ ಫಸ್ಟ್ ಸಲ ಮಾಡಿದ್ವಿ ನಾವು. ಇಲ್ಲಾಂದ್ರೆ ಎತ್ತುಗಳೇ ರೆಂಟಿಗಳು ಹಾಕ್ತಾ ಇದ್ದೀವಿ. ಬಿತ್ತಾಗ ಗೊಬ್ಬರ ಮತ್ತು ಬೀಜೋಪಚಾರ ಮಾಡಿದೀವಿ ಮೇಡಮ್. ಬೀಜೋಪಚಾರ ಮಾಡಿ ಮತ್ತು ಅದಕ್ಕೆ ಬೇಕಾದಂಥ ರಾಸಾಯನಿಕ ಗೊಬ್ಬರನೂ ಹಾಕಿದೀವಿ ಮೇಡಮ್. ಆಮ್ಯಾಗ ತಿಪ್ಪಿ ಗೊಬ್ಬರನೂ ಹಾಕಿದೀವಿ. ಚೆಲ್ಲ ಬೆಳೆ ಚಲೋ ಅನಿಸ್ತಿದೆ ಮೇಡಮ್. ಈಗ ಸಹ ತೊಗರಿ ಹಾಕ್ಬೇಕಂತ ವಿಚಾರ ಮಾಡಿದೀವಿ. 1-7 ಎಕರೆ ಇದೆ ಮೇಡಮ್. ಈಗ ನೀರಿನೇನು ಸಮಸ್ಯೆ ಇಲ್ಲ, ನದಿ ನೀರು ಇದೆ ಮೇಡಮ್. ನಮಗೆ ನದಿ ನೀರು ಇಲ್ಲೇ ಪೈಪ್ ಲೈನ್ ಇರೋದ್ರಿಂದ ನಮಗೆ ಸಫಿಷಿಯಂಟ್ ಆಗುತ್ತೆ ನೀರು. ಬೇಸಿಗೆಯಲ್ಲಿ ನಮ್ಮ ಬೆಳೆನೇ ಇರೋದಿಲ್ಲ, ನೀರು ಹೋದ್ರೂ ಏನು ನಮಗೇನಾಗ್ತಿದ್ದು ನಮಗಿಲ್ಲ. ಕಬ್ಬು ಬೆಳೆಗಾರಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಮೇಡಮ್. ಹೈನುಗಾರಿಕೆ ನಮ್ಮ ಇರು 2 ಎಮ್ಮೆ ಹಿಂತಾವೆ ಮೇಡಮ್, 2 ಎಮ್ಮೆ. ಒಂದು ಉಳ್ಕಿದೆಲ್ಲ ಕರ ಅದಾವೆ ಒಂದಿಷ್ಟು, ಹಾಗೂ ಕರುಗಳ ತರೋದು ಅವು ಭಾಳ ಇದಾವೆ ಕೊಟ್ಟು ಮತ್ತೆ ಕರುಗಳ ತರೋದು. ಯಾಕಂದ್ರೆ ಈ ನೀರಾವರಿ ಒಳಗೆ ಅವು ಎಮ್ಮೆ ಭಾಳ ಇದನ್ನು ಮಾಡೋದಾಗೋದಿಲ್ಲ ರೀ. ನಮ್ಗೆ ಭಾಳ ಮಾಡಿದ್ವಿ ಅಂದರೆ ಆಳು ಮಾಡಬೇಕು, ಅದಕ್ಕೆ ಆಳಿಂದ ಅದಕ್ಕಾಗಂಗಿಲ್ಲ. ಸುಮ್ಮೊಂದು ದನಗಳು ಬೇರೆ ದನಗಳು ಇದನ್ನು ಇದ್ವು, ಸಣ್ಣ ಕರುಗಳು ಇದ್ವು, ಒಂದು ಹೆಚ್ಚಿನ ಭಾಳ ಕರ ಮಾಡಿದ್ವಿ ಅಂತಾರ್ರಿ. ಗೊಬ್ಬರ ಕತ್ತಿ ಒಂದು ತಾಸು ಹೆಚ್ಕೊಂಡು ಮೇವು ಅಂಪ ಮಾಡಿ ಮಾಡಿ ಹೋಗಿದ್ರು ನಡೀತಿದ್ರಿ. ಮತ್ತೆ ಇದನ್ನು ಮಾಡ್ಕೋದು ಅದನ್ನು ಮಾಡ್ಕೋದ್ರೆ ಒಬ್ರು ಇದಕ್ಕೆ ನಿಂದಿರ್ಬೇಕಾಗತ್ತಿ ಹೇಳಿ ಹಿಂಗ್ ಮಾಡಿದ್ರು. ನೀವ್ ಹೇಳಿದ್ರಿ ಕೊಟ್ಟಿಗೆ ಗೊಬ್ಬರ ಹಾಕ್ಲಿಕತ್ತೀವಿ, ಸಾವಯವ ಕೃಷಿ ಮಾಡ್ತಿದೀವಿ, ಆ ಬಗ್ಗೆ ಯಾರು ಹೇಳಿದ್ರು, ಏನೇನ್ ಮಾಡ್ಬೇಕು ಅನ್ಕೊಂಡ್ರಿ ಮುಂದೆ? ಈಗ ಮೇಡಮ್ ಇಲ್ಲಿ ಟಿವಿ ಕಾರ್ಯಕ್ರಮ ಅದ ನೋಡ್ತಿರ್ತೀವಲ್ಲ ಮೇಡಮ್, ಅವರು ಸಾವಯವ ಮಾಡ್ರಿ, ರಾಸಾಯನಿಕ ಬಹಳ ಉಪಯೋಗ ಮಾಡ್ಬೇಡ್ರಿ ಅಂತ ಹೇಳ್ತಿರ್ತಾರ ಈ ಅನ್ನದ ಅಂತ. ಅದ್ರಾಗ ಅದು ನೋಡ್ತಿರ್ತೀವಿ. ಆಮೇಲೆ ಪೇಪರ್ ಬಂದಿರ್ತೈತ್ರಿ, ಮತ್ತ ಇವರು ಸಿದ್ದಗಿರಿ ಶ್ರೀಗಳು ಅಂತ ಹೇಳಿ ಮಹಾರಾಷ್ಟ್ರದವ್ರು ಸೊಲ್ಲಾಪುರದಿಂದ ಅದಾರ, ಅವರು ಬಂದ ಹಿಂಗ ಸಾವಯವ ಮಾಡ್ರಿ ಅಂತ ಹೇಳಿ ಎಲ್ಲಿ ಫಂಕ್ಷನ್ ಇದ್ದಾಗ ಹೋದಾಗ ಅವ್ರು ಹೇಳಿರ್ತಾರ್ರಿ. ಆಮೇಲೆ ನಾವು ಎಲ್ಲಿ ಕೃಷಿ ಬದ್ದಲ್ಲಿ ಎಲ್ಲಿ ಇರ್ತದೆ ಅಲ್ಲಿ ಒಂದ್ ಸ್ವಲ್ಪ ಹೋಗಿರ್ತೀವ್ರಿ ಮೇಡಮ್, ಹೋಗಿ ಅಲ್ಲಿ ಏನ್ ಹೇಳ್ತಾರ ಅದನ್ನ ತಿಳ್ಕೊಂಡ್ ಬರ್ತೀವ್ರಿ. ಈ ಅದನ್ನ ಸಣ್ಣ ಪ್ರಮಾಣದಾಗ ಒಮ್ಮೆ ಮಾಡಕ್ ಆಗುದಿಲ್ಲ, ಯಾಕಂದ್ರಿ ಅವ್ರು ಹೇಳಿದ್ರ ನಮಗ ನೀವು ಒಮ್ಮೆ ಮಾಡ್ತಂದ್ರ ಆಗುದಿಲ್ಲ, ಸಣ್ಣ ಪ್ರಮಾಣದಾಗ ಮಾಡ್ಕೋ ತೊಗೋರಿ ಅಂತ ಹೇಳಿದ್ರು. ಈಗ ತೊಗರಿ ಒಂದ್ ಸ್ವಲ್ಪ ಗೊಂಜಾಳ ಸಾವಯವ ಏನಂದ್ರ ಮೇಡಮ್ ಒಟ್ಟೆ ಸರ್ಕಾರಿ ಗೊಬ್ಬರವನ್ನ ಕಡಿಮೆ ಮಾಡ್ಕೋತ ಬಂದಿದ್ವಿ. ಅಂದ್ರ ಈ ಇದ್ರ ಫ್ಯಾಕ್ಟ್ರಿಯಾಗ ಸಿಕ್ತಕ್ಕಂತ ಮಳ್ಳಿ ಗೊಬ್ಬರ ಅಂತ ಅದನ್ನ ಉಪಯೋಗ ಮಾಡೋದು, ಆಮ್ಯಾಗ ಅದನ್ನ ತಿಪ್ಪಿ ಹಾಕ್ತಂದು ಇದು ತಿಪ್ಪಿ ಅದನ್ನ ಕೂಡಿಸಿ ಎರಡು ಮಿಕ್ಸ್ ಮಾಡಿ ಅದಕ್ಕೆ ಹಾಕೋದು, ಹಿಂಗ್ ಮಾಡ್ಕೋತ ಬರತ್ತಿದೀವಿ ಮೇಡಮ್. ಈ ಇದನ್ನೇನ್ ಮೇಡಮ್, ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ನಮ್ ದುಡ್ಡು ಹೆಚ್ಚಿನ ಪ್ರಮಾಣದಾಗ ಖರ್ಚು ಕಮ್ಮಿ ಆಕತ್ರಿ ಇದು. ಆಮ್ಯಾಗ ಇಳುವರಿ ಲೆವೆಲ್ ಬಂದ್ರ ನಮಗೆ ಅದು ಲಾಭ ಅನಿಸ್ತೈತ್ರಿ. ನಾವು ಇಲ್ಲಿ ರಾಸಾಯನಿಕ ಗೊಬ್ಬರದಾಗ 1500 ರೂಪಾಯಿ ಒಂದು ಚೀಲ 50 ಕಿಲೋ ಗೊಬ್ಬರ ಹಾಕಿ ಅಂತವು 20-30 ಚೀಲ ಹಾಕಿದ್ರೆ ಅದ 20-30 ಸಾವಿರ ಹೋಗಿಬಿಡ್ತೈತಿ. ಅದನ್ನ ಕಡಿಮೆ ಅಂದ್ರ 10 ಚೀಲ ಹೋಗಿ, 2 ಚೀಲ ಹೋಗಿದ್ವು, 1 ಚೀಲ ಹೋಗಿದ್ವು, ಹಿಂಗೆ ಮಾಡ್ಕೋತ ಬಂದ್ವಿ. ಇನ್ನು ಮುಂದಿನ ಭೂಮಿ ಒಂದು ಲೆಕ್ಕಕ್ಕೆ ಬರಂಟೆ ಹಂಗೆ ಇದನ್ನ ಮಾಡ್ಕೋತ ಹೋಗ್ಬೇಕಂತೇಳಿ ವಿಚಾರ ಮಾಡಿದ್ರು. ಹಾಂ, ಅನುಕೂಲ ಆಗೈತ್ರಿ. ಅಂದ್ರೆ ಈ ಹೇಳೋದು ಇದನ್ನ ಮಾಡೋದ್ರಿಂದ ನಾವೇನು ಯಾರಿಗೆ ನಾವು ಮಾಡ್ಬೇಕಂತ ಮಾಡಿಲ್ಲ, ಸಣ್ಣ ಪ್ರಮಾಣ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿದ್ವಿ ಅಷ್ಟು. ಮನ್ಯಾಗ ನಮ್ಮ ತಾಯಿಯವ್ರಿ, ನಮ್ಮ ತಮ್ಮ, ನಮ್ಮ ಹೆಣ್ಮಕ್ಳು ಅವ್ರ ಆದ್ರೆ ಅವ್ರು ಒಂದು ಸ್ವಲ್ಪ ಹೇಳ್ತಾರ ಒಂದು ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ. ಅವರು ಅವ್ರ ಹೇಳ ಅವ್ರ ಪೈಲ್ ಹೋದಾಗ ನಮ್ಗೆ ಹೇಳ್ತಿದ್ರು ಹಿಂಗ ಹಿಂಗ್ ಮಾಡ್ರಿ ಹಿಂಗ ಇದನ್ನ ಹಾಕತ್ತೆ ಅವ್ರು ಇದ್ದಾಗ. ಅದ ಇದ್ರ ಮ್ಯಾಗ ಹೊಂಟಿದ್ದೀವಿ ಮೇಡಮ್. ನಮ್ದು 20-24 ಎಕರೆ ಜಮೀನ್ ಇತ್ತು ರೀ, ಇಲ್ಲೆಲ್ಲ ಮುಳುಗಡೆ ಆಗೈತೆ ಒಂದ್ 5-6 ಎಕರೆ, ಈಗ 20 ಎಕರೆ ಉಳ್ದೈತ್ರಿ. ಈ 19 ನೀರಿಗೆ ಹಾಲ್ಮಟ್ಟಿ ಜಲಾಶಯ ನಮಗೆ ಮುಂದೆ ಇನ್ನ ಕಬ್ಬು ಹತ್ತು ವಿಚಾರ ಮುಂದಿನ ಮಾಡ್ಬೇಕತ್ತೆ ಮಾಡಿದ್ವಿ ರೀ. ಹೊಳೆ ನೀರಿಂದ ಒಂದು ಭಾಳ ತೊಂದರೆಯಾಗಿ ಎಲ್ಲ ಭಾಳ ಒಣಗ್ಯಾವ್ರಿ ಕಬ್ಬು ರೈತರು, ಅದಕ್ಕಾಗಿ ಹಿಂದೆ ಚಿಲ್ಲರ್ ಬೆಳೆನ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ರು. ಹೆಚ್ಚಿನ ಪ್ರಮಾಣದಾಗ ನಾವು ಏನು ಹೇಳ್ಬೇಕಂದ್ರೆ ಸಾವಯವ ಕೃಷಿ ಮಾಡ್ಕೋತಾನ ಇದನ್ನ ಮಾಡತ್ತೆ ಹೇಳ್ತೀವ್ರಿ. ಈ ರಾಸಾಯನಿಕ ಹೋಗಿದ್ರಿಂದ ಎಲ್ಲ ಥರ ಎಫೆಕ್ಟ್ ಐತ್ರಿ. ಆದರೂ ಸ್ವಲ್ಪ ಉಪಯೋಗ ಮಾಡೋದು ಒಮ್ಮಿಗಿಲೇ ಮಾಡೋಕ್ಕಾಗೋದಿಲ್ಲ ಯಾರಿಗಿರಿ. ಅದನ್ನು ಹೆಚ್ಚಿನ ಪ್ರಮಾಣದಾಗ ಅದನ್ನು ಮಾಡ್ಕೋತ ಮಾಡ್ಕೋತ ಇದನ್ನು ಕಮ್ಮಿ ಮಾಡ್ಕೋತ ಬಂದ ಅಂದ್ರೆ ಅನುಕೂಲ ಆಕತ್ತಿತ್ತು. ಭೂಮಿ ಉಳಿಸ್ಬೇಕು ರೀ ನಾವು ಮುಂದೆ. ಇಲ್ಲಿ ಜವಳ ಸವಳ ಎಲ್ಲ ಭಾಳ ಬರತೈತ್ರಿ, ಅದಕ್ಕಾಗಿ ಇದನ್ನ ನಾವು ಸಾವಯವ ಮಾಡ್ಕೊಂಡು ಮುಂದಿನ ಪೀಳಿಗೆ ಜಮೀನು ಇಡಬೇಕು ಅನ್ನೋದು ಇದನ್ನ ಬೇಕು. ಈಗಿನ ವಾತಾವರಣ ನೋಡ್ರಿ ಹಂಗಾಗಿಬಿಟ್ಟೈತ್ರಿ. ಈ ಸಾಕಷ್ಟು ಜಮೀನು ಎಲ್ಲ ಭಾಳ ಇದನ್ನ ಹತ್ತೈತಿ. ನಾವು ಈ ರಾಸಾಯನಿಕ ಹೋಗೋದ ಹತ್ತೈತಿ ಅನ್ನೋದು ಒಂದು ವಿಜ್ಞಾನ ಪ್ರಕಾರ ಹೇಳ್ತಾರ್ರಿ. ನಾವು ಅದು ಇದನ್ನ ಮಾಡಿಲ್ಲ, ಆದ್ರೆ ಅವ್ರು ಹೇಳೋದು ಕೇಳ್ತೀವ್ರು. ಪೇಪರ್ ಅದು ಬಂದ್ರೆ ಮಾಡಿರಿ ಓದಿರ್ತೀವ್ರಿ, ಆದ್ರೆ ಅಲ್ಲಿ ಈ ಕಾರ್ಯಕ್ರಮ ನಡೆದಲ್ಲಿ ಮಾತ್ರ ಹೋಗಿರ್ತೀವ್ರಿ. ನಾವು ಧಾರವಾಡ ಕೇಂದ್ರಕ್ಕೆ ಅಲ್ಲಿ ಇದನ್ನದು ಬಂದು ಆಗಿರ್ತೈತ್ರಿ, ಆಗ ಹೋಗಿರ್ತೀವ್ರಿ. ನಾವು ಕಾರ್ಯಕ್ರಮ ಏನೇ ಇರ್ತೈತ್ರಿ ಅದು ಅಲ್ಲಿ ಬಂದಿರ್ತೀವ್ರಿ. ಇಲ್ಲಿ ಬಂದು ಒಂದು ಸ್ವಲ್ಪ ನೋಡಿ ಹೋಗ್ತೀವ್ರಿ. ಆದ್ರೆ ಅಂಥವಿಂಥವು ಇವನು ಏನು ತಂದಿಲ್ಲರಿ ಮೇಡಮ್. ನಾವು ಮಷಿನ್ಗಳು ಅವು ಇವು ಏನೋ ತಂದಿಲ್ಲ. ಟ್ರ್ಯಾಕ್ಟರ್ ಒಂದು ಐತ್ರಿ, ಟ್ರ್ಯಾಕ್ಟರ್ ಡ್ರೈವರ್ ಅದಾರ್ರಿ ಅವರು, ಸುಟ್ಟಟ್ಟೆ ಅವ್ರು ಅದಾರ ಬೇರೆ ಏನು ಇಲ್ಲ ಮೇಡಮ್. ಮತ್ತೆ ಏನು ಮಾಡೋಕ್ಕೆ ಬರೋಲ್ಲ ನಾವು, ಕೃಷಿ ಬೀಜಾರ ಅದನ್ನೇ ಮಾಡ್ಕೋತೇವೆ, ಮತ್ತೇನಿಲ್ಲ. ಹಾಡಾಡೋದು ಏನು ಮಾಡಲ್ಲ ಮೇಡಮ್. ಸಿನಿಮಾ ನೋಡ್ತೀವ್ರಿ, ಇವು ಮೊಬೈಲು ದೊಡ್ಡ ಮೊಬೈಲ್ ದರ್ಲೆ ಈಗ ಅದು ಅದರಾಗ ಟೇನು ನೋಡ್ಕೋತ್ಕೊಂಡಿರ್ದ್ರಿ ಮಾಡ್ತೀವ್ರಿ. ಅಲ್ಲೇ ನೀರು ಹಸ್ಕೋತ ಹಾಡು ಕೇಳ್ಕೋತ ಕೂತಿರ್ತೀವ್ರಿ. ಮತ್ತೊಂದು ಏನೈತ್ರಿ, ಏನು ಸಂಗ ಅದು ಏನು ಯಾವಿಲ್ಲ. ಸ್ವಚ್ಛತಾ ಕಾರ್ಯಕ್ರಮ ಅದು ಮಾಡ್ತಾರೆ ಮೇಡಮ್, ಅವ್ರ ಜೋಡಿ ಇರ್ತೀವ್ರಿ. ಆದ್ರೆ ಮುಂದಾಡೋತ್ತು ಎಲ್ಲ ಬೇರೆ ಬರ್ತೈತ್ರಿ. ನಮ್ಮದು ಇದ ವ್ಯವಸಾಯಕ್ಕ ಇದನ್ನಾಗಿಬಿಡ್ತೈತೆ ರೀ. ನಾವು ಮಾಡಿ ಅವ್ರ ಜೋಡಿ ಹೋಗಿರ್ತೀವ್ರಿ ನಾವು ಸ್ವಚ್ಛತಾ ಮಾಡೋಕೆ. ಆದ್ರೆ ಮುಂದಾಡೋತ್ತು ಇರೋದಿಲ್ಲ ರೀ ನಮ್ಗೆ. ಹಾಂ, ಮಾಡ್ತೀವ್ರಿ ಮಾಡ್ತೀವಿ. ಅದರಿಂದ ಈ ಪ್ರಧಾನಮಂತ್ರಿ ಅವ್ರು ಹೇಳಿದ್ರು ಸ್ವಚ್ಛ ಭಾರತ ಅಂತ ಹೇಳಿರಿ, ಅದಕ್ಕೆ ಏನು ಉಪಯೋಗ ಅಂದ್ರೆ ರೀ, ಸ್ವಚ್ಛ ಇದ್ರೆ ಎಲ್ಲ ಥರ ಇದನ್ನ ಹಾಕತ್ತೆ ಅಂತ ಹೇಳ್ಯಾರ ಅವ್ರು. ಈಗ ನಮ್ಮ ಟಾಯ್ಲೆಟ್ ಎಲ್ಲ ಕಟ್ಬಿಟ್ರೆ, ಯಾಕಂದ್ರೆ ಸ್ವಚ್ಛ ಇದ್ರೆ ನಮ್ಮ ಜಡ್ ಬರಲ್ಲ ಅಂತ ಹೇಳ್ತಾರಲ್ಲ, ಅದು ಒಂದು ಇದು ಒಂದು ಹಂಗೆ ಅದ ರಾತ್ರಿ ನಮಗೆ ಅನಿಸ್ತೈತ್ರಿ. ನಾವು ಅಷ್ಟು ಇದನ್ನು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಊರು ಬಿಟ್ಟು ಹೊರಗೆ ಹೋಗಲ್ಲ, ಭಾಳ ಜಮ್ಕಂಡು ಏನಾರು ತರದು ಮಾಡೋದು ಇದ್ರೆ ಅದನ್ನು ಬಿಟ್ಟರೆ ಮುಂದೆ ಹೋಗಂಗೇನು. ಹಾಂ, ಸ್ವಚ್ಛ ಬೇಕಿರಲಿ, ಅದೇ ಹೇಳಿದ್ರಲ್ಲಿ ಸ್ವಚ್ಛ ಇದ್ರೆ ನಾವು ಸ್ವಚ್ಛ ಇದ್ರೆ ನಮ್ಮ ದೇಶ, ನಮ್ಮ ಗ್ರಾಮ, ನಮ್ಮ ಮನೆ ನಾವು ಸ್ವಚ್ಛ ಮಾಡ್ಕೋತ ಹೋಗ್ಬೇಕಂತ ಹೇಳಿ ಒಂದು ಸ್ಲೋಗನ್ ಹೇಳ್ತಿರ್ತಾರೆ, ಅದರಾಗೂ ಬರ್ತೈತಿರಿ ನಾವು. ಆದ್ರೆ ಅದು ಏನು ಮಾಡ್ಬೇಕು ಅನ್ನೋದು ಗೊತ್ತಿರಲ್ರಿ ನಮ್ಗೆ. ಸ್ವಚ್ಛ ಮನೆ ಸ್ವಚ್ಛ, ನಮ್ಮ ಓಣಿ ಸ್ವಚ್ಛ, ನಮ್ಮ ಊರು ಸ್ವಚ್ಛ, ಆಮ್ಯಾಗ ನಮ್ಮ ದೇಶನ ಸ್ವಚ್ಛ ಇಡಬೇಕಪ್ಪ ಅಂದ್ರೆ ಸ್ವಚ್ಛತೆಯಿಂದ ಈಗ ಹೊರದೇಶದವ್ರು ಬಂದ್ರ ಅಂದ್ರೆ ಎಟ್ ಎಟ್ಟಪ್ಪ ಹೊಲಸ ದೇಶ ಐತಿ ಅನ್ನಬಾರ್ದು ಅವರು ನಮ್ಗೆ. ಹಂಗ ಸ್ವಚ್ಛ ಇರಲಿ ಅಂತ ಹೇಳಿದ್ರೆಲ್ಲ ಹೇಳಿದ್ರಿ ಮಾಹಿತಿ. ನಿಮ್ಮಿಂದ ಇನ್ನಷ್ಟು ತಿಳ್ಕೊಬೇಕು ಅಂತ ಯಾರ ರೈತರು ನಮ್ಮ ಕಾರ್ಯಕ್ರಮ ಕೇಳ್ತಿರ್ತಾರಲ್ಲ, ಅವ್ರೇನಾರು ಅಪೇಕ್ಷೆ ಪಟ್ರ ನಿಮ್ಮನ್ನ ಭೇಟಿ ಆಗ್ಬೋದಾ? ಫೋನ್ ನಂಬರ್ ಅದು ಏನಾರ ಇದ್ರ ಒಂದ್ ಸ್ವಲ್ಪ ಹೇಳ್ರಿ ನೋಡೋಣ. ನಂಬರ್ ಹೇಳ್ತಿವ್ರಿ ಮೇಡಮ್, ಆದ್ರೆ ನಾವು ಅಷ್ಟು ಶಾನ್ಯಾರಲ್ರಿ, ಒಂದ್ ಸ್ವಲ್ಪ ತಿಳ್ದಟ್ ಹೇಳ್ತಿವ್ರಿ ಅವ್ರಿಗೆ, ಏನ್ ನಮ್ಗೆ ಎಷ್ಟು ತಿಳಿದೈತಿ ಅಂತ ಹೇಳ್ತಿವ್ರಿ. 9901510080 9901510080 ಮಲ್ಲಪ್ಪವರೇ, ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ, ಗೋಧಿ ತಳಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆಮೇಲೆ ಯಾವ ರೀತಿಯಾಗಿ ಯುವಜನರು ಇಂತಹ ವ್ಯವಸಾಯದಲ್ಲಿ ತೊಡಗಬೇಕು, ಇನ್ನೇನು ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಮಾಡಿಕೊಟ್ರಿ, ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಶರಣ ಶರಣಾರ್ಥಿಗಳು. ಈ ಹಿಂಗಾರಿ ಬೆಳೆಗಳಲ್ಲಿ ಪ್ರಮುಖವಾದ ಒಂದು ಬೇಳೆಕಾಳು ಬೆಳೆ ಅಂದ್ರೆ ಕಡಲೆ. ಈ ಕಡಲೆ ಬೇಸಾಯ ತಾಂತ್ರಿಕತೆಗಳು ಏನೇನಿದಾವ, ನಾವು ಯಾವ ರೀತಿ ಬಿತ್ತನೆ ಮಾಡಬೇಕು, ಅದು ಯಾವ ಸಮಯ ಸೂಕ್ತವಾಗ್ಯದ, ಮತ್ತು ತಳಿಗಳು ಯಾವ್ಯಾವುದು ನಮ್ಮ ಪ್ರದೇಶಕ್ಕೆ ಸೂಕ್ತ, ಮತ್ತು ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಈ ಎಲ್ಲದರ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗೆ ಇಂದು ವಿಜಯಪುರ ಹೆಗ್ನಾಳೆ ಫಾರ್ಮ್ನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕ್ಷೇತ್ರ ವ್ಯವಸ್ಥಾಪಕರಾದ ಮಲ್ಲಪ್ಪ ಬಿ ಅಂತ ಇದ್ದಾರೆ. ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಮಲ್ಲಪ್ಪ ಬಿ ಅವರೇ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇಂದು ತಾವು ಏನು ಈ ಪ್ರಮುಖವಾದ ಒಂದು ಹಿಂಗಾರಿ ಬೆಳೆಯಾದ ಕಡಲೆ ಬೆಳೆ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಈ ಕಡಲೆ ಬೆಳೆ ಬೇಸಾಯ ತಾಂತ್ರಿಕತೆ ಏನು ಹೇಳ್ತಾ ಇದ್ದೀರಲ್ಲ, ನಮ್ಮ ರೈತರಿಗೆ ಈ ಹೇಳುವ ಮುಂಚೆ ತಮ್ಮ ಪರಿಚಯ ನಮ್ಮ ರೈತರಿಗೆ ಸಾಕಷ್ಟು ಇರಲಿಕ್ಕಿಲ್ಲ, ಅದಕ್ಕಾಗಿ ಮೊದಲಿಗೆ ತಮ್ಮ ಪರಿಚಯ. ಸರ್, ನಮ್ಮ ಹೆಸರು ಮಲ್ಲಪ್ಪ ಬಿ ಅಂತೇಳಿ, ಬೇಸಾಯ ಶಾಸ್ತ್ರಜ್ಞರು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕ್ಷೇತ್ರ ವ್ಯವಸ್ಥಾಪಕರಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತು ತಮ್ಮ ಶಿಕ್ಷಣ ಎಲ್ಲೆಲ್ಲಿ? ಸರ್, ನಮ್ಮ ಶಿಕ್ಷಣ ಎಂಎಸ್ಸಿ ಅಗ್ರಿ ಬೆಂಗಳೂರು, ಬಿಎಸ್ಸಿ ಅಗ್ರಿ ಭೀಮರಾಯನಗುಡಿಯಲ್ಲಿ ಬಿಎಸ್ಸಿ ಅಗ್ರಿಯನ್ನು ಮುಗಿಸಿದ್ದು, ಮತ್ತೆ ಎಂಎಸ್ಸಿ ಅಗ್ರಿಯನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ ಮುಗಿಸ್ಕೊಂಡು ನಾನು ಮೊದಲು ರಿಸರ್ಚ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸಜ್ಜಿಯಲ್ಲಿ. ಈಗ 2-3 ತಿಂಗಳಿನಿಂದ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕ್ಷೇತ್ರ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರ್, ಒಳ್ಳೆಯದು, ವಿಸ್ತೃತವಾಗಿ ತಮ್ಮ ಪರಿಚಯ ಮಾಡಿಕೊಟ್ರಿ ನಮ್ಮ ರೈತರಿಗೆ. ಈಗ ಏನು ತಾವು ಕಡಲೆ ಬೆಳೆಯ ಬೇಸಾಯ ತಾಂತ್ರಿಕತೆಗಳ ಕುರಿತು ತಿಳಿಸ್ತಾ ಇದ್ದೀರಿ, ಮೊದಲಿಗೆ ಈ ಕಡಲೆ ಬೆಳೆ ಕ್ಷೇತ್ರ ಮತ್ತು ವಿಜಯಪುರದಲ್ಲಿ ಯಾವ ರೀತಿ ಇದೆ, ಮತ್ತು ನಮ್ಮ ವಿಜಯಪುರಕ್ಕೆ ಯಾವ ರೀತಿ ಬೆಳೆ ಹೊಂದ್ಕೊಳ್ತದೆ, ಕಡಲೆ ಬೆಳೆ ಬಗ್ಗೆ ನಮಗೆ ಒಂದು ಸ್ವಲ್ಪ ನಮಗೆ ಮಾಹಿತಿ ನೀಡಿ. ಈ ಕಡಲೆ ಬೆಳೆ ಒಂದು ಪ್ರಮುಖವಾದ ದ್ವಿದಳ ಧಾನ್ಯ. ಈ ನಮ್ಮ ಕುಸ್ಕಿ ಬೆಳೆಯಲ್ಲೂ ಕೂಡ ಕಡಲೆ ಒಂದು ಪ್ರಮುಖವಾದ ಬೆಳೆ. ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ದ್ವಿದಳ ಧಾನ್ಯ ಅಂದರೆ ಕಡಲೆ. ಈ ನಮ್ಮ ಬಿಜಾಪುರ ಭಾಗದಲ್ಲಿ ಕೂಡ ಈ ಹೋದ ಸಲ ತೊಗರಿಯನ್ನು ಕಡಿಮೆ ಮಳೆ ನಮಗೆ ರೈತರಿಗೆ ಚೆನ್ನಾಗಿ ಸಿಗಲಾರದ ಕಾರಣ ಈ ಸಲ ಕಡಲೆಯನ್ನು ಬೆಳೆಯಲಿಕ್ಕೆ ಬಹಳ ಒಲವನ್ನು ತೋರಿಸಿದ್ದಾರೆ ರೈತರು. ಈ ನಮ್ಮ ಬಿಜಾಪುರ ಭಾಗದಲ್ಲಿ ಈ ಕಡಲೆಗೆ ಪ್ರಮುಖವಾಗಿ ನಾವು ತಳಿಗಳ ಆಯ್ಕೆ ಬಹಳ ಮುಖ್ಯ ಇರ್ತೈತಿ. ಈಗ ರೈತರಿಗೆ ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ ಇರ್ತೈತಿ. ಯಾವುದೋ ಒಂದು ತಮ್ಮ ಮನೆಯಲ್ಲಿ ಇದ್ದಿರತಕ್ಕಂಥ ಬೀಜಗಳನ್ನು ಬಿತ್ತುವುದರಿಂದ ಇಳುವರಿ ಕೂಡ ಕಡಿಮೆ ಆಗ್ತೈತಿ. ಈಗ ತಳಿಗಳಂತ ಹೇಳೋದ್ರಲ್ಲ, ಈಗ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಈ ಜಿಲ್ಲೆಗಳಿಗೆ ಸೂಕ್ತವಾದ ತಳಿಗಳು, ಸೂಕ್ತವಾದ ತಳಿಗಳು ಅಂದ್ರೆ ಸರ್, ಅಣ್ಣಿಗೇರಿ 1 ಅಂತ ಬರುತ್ತೆ, 1, 2, 3 ಅಂತ ಬರುತ್ತೆ, ಮತ್ತು JG11 ಅಂತ ಬಂದೈತಿ. JG11 ಅಂದ್ರೆ JG11 ಅಂತ ಬಂದೈತಿ. ಇದು ಕೂಡ ಅಣ್ಣಿಗೇರಿ ಯಾವುದಕ್ಕೆ ಇದು ಅಂತಂದ್ರೆ ಇದು 90-95 ದಿನದ ಅವಧಿ ಬೆಳೆ ಐತಿ. ಇದು ಬರ ನಿರೋಧಕ ತಳಿ. ಇದು ಈಗ JG11 ಅಂತ ಬಂದ್ರೆ ಅದು 90-100 ದಿನಗಳ ಅವಧಿ. ಅದು ಸಿಡಿ ರೋಗ ತಡೆಗಟ್ಟುವಂತ ತಿಡಿ ರೋಗ ನಿರೋಧಕ ತಳಿ ಅದು JG11 ಅಂತೇಳಿ. ಇವೆರಡು ಪ್ರಮುಖವಾದ ಬೆಳೆಗಳು, ಇವು ತಳಿಗಳು ಕಡಲೆಯಲ್ಲಿ ಪ್ರಮುಖ ತಳಿಗಳು ಈ ನಮ್ಮ ಕುಸ್ಕಿ ಬೇಸಾಯದಲ್ಲಿ, ಈ ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ ಈ ಏರಿಯಾದಲ್ಲಿ. ಈಗ ನಾವು ತಳಿಗಳ ಆಯ್ಕೆ ಎಷ್ಟು ಪ್ರಮುಖವಾಗಿದ ಬಿತ್ತನೆ ಸಮಯ ಕೂಡ ನಮಗೆ ಅಷ್ಟೇ ಮುಖ್ಯ. ಹೌದು ಸರ್. ಈ ಬಿತ್ತನೆ ಯಾವ ಒಂದು ಕಾಲದಲ್ಲಿ ನಾವು ಮಾಡಿದ್ರೆ ಸೂಕ್ತ? ಈ ಬಿತ್ತನೆ ಸಮಯ ಎಷ್ಟು ಪ್ರಾಮುಖ್ಯತೆ ಅಂತಂದ್ರೆ, October 15-November 15 ಬಿತ್ತನೆ ಮಾಡೋದು ಸೂಕ್ತವಾದ ಸಮಯ. ಸಪೋಸ್ ನೀವೇನಾದರೂ ಅದಕ್ಕಿಂತ ಮುಂಚೆ ಬೇಗ ಮಳೆ ಬಂದೈತೆ ಅಂತ ಏನಾದರೂ ಬಿತ್ತಿದ್ರೆ ಕೆಲವೊಂದು ಸಮಯದಲ್ಲಿ ಮಣ್ಣಿನಿಂದ ಬರ್ತಕ್ಕಂತ ರೋಗಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸರ್. ಯಾವ್ಯಾವ ರೋಗ ಜಾಸ್ತಿ? ಈಗ ಈ ಕೊಳೆ ರೋಗ ಬರೋ ಚಾನ್ಸಸ್ ಇರ್ತೈತೆ ಸರ್. ಅದಕ್ಕೋಸ್ಕರ ಈ ಬಿತ್ತನೆ ಸಮಯ ಅದ್ರ October 15-November 15 ಬಿತ್ತಿದ್ರೆ ಸೂಕ್ತವಾಗಿರ್ತದೆ. ಈಗ ನಾವು ಏನ್ ಬಿತ್ತನೆ ಮಾಡುವ ಕಾಲ ಎಷ್ಟು ಮುಖ್ಯ, ಬೀಜೋಪಚಾರ ಕೂಡ ಅಷ್ಟೇ ಮುಖ್ಯ. ಹೌದು ಸರ್. ಬೀಜೋಪಚಾರ ಈಗ ರಾಸಾಯನಿಕ ಪದ್ಧತಿಯಿಂದ ಮಾಡ್ತಾ ಇದ್ದಾರೆ, ಮತ್ತೆ ಜೈವಿಕ ಅಣುಜೀವಿ ಗೊಬ್ಬರಗಳ ಮುಖಾಂತರ ಬೀಜೋಪಚಾರ ಮಾಡ್ತಾರೆ, ಮತ್ತೆ ಯಾವುದು ಸೂಕ್ತ ನಮ್ಮ ಒಂದು ರೈತರಿಗೆ ಮಾಹಿತಿ ನೀಡಿ. ಈ ಕಡಲೆಯಲ್ಲಿ ನೋಡಿ ಸರ್, ಈಗ ಬೀಜೋಪಚಾರ ಮಾಡಬೇಕಂದ್ರೆ ಮೊದಲನೇದಾಗಿ ನಾವು ಕುಸ್ಕಿ ಬೇಸಾಯದಲ್ಲಿ ಬೀಜೋಪಚಾರ ಮಾಡೋಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡಬೇಕು, ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ 2% ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ನೀರಿನಲ್ಲಿ ಅದು ಬೀಜವನ್ನು ನೆನೆಸಿ ಅಥವಾ ನಿಮ್ಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಇಲ್ಲ ಅಂದ್ರೆ ಈ 25% ಗೋಮೂತ್ರನಲ್ಲಿ 7-8 ತಾಸು ನೆನೆಯಿಡಬೇಕು. ಯಾವುದು ಕಡಲೆ ಬೀಜವನ್ನು ನೆನೆ ಇಟ್ಟ ಮೇಲೆ ಅದಾದ ನಂತರ 7-8 ತಾಸು ನೆನೆ ಇಟ್ಟು 7 ತಾಸು ನೆರಳಿನಾಗ ಒಣಗಿಸಬೇಕು. ಅದು ಒಣಗಿಸಿದ ನಂತರ ಏನ್ ಮಾಡ್ಬೇಕಂದ್ರೆ ಬೀಜೋಪಚಾರ. ಈಗ ದ್ವಿದಳ ಧಾನ್ಯಗಳಿಗೆ ಪ್ರಮುಖವಾಗಿ ನಾವು ಪ್ರಿಫರ್ ಮಾಡತಕ್ಕಂತ ಬೀಜೋಪಚಾರದ ಜೈವಿಕ ಗೊಬ್ಬರ ಅಂದ್ರೆ ಇದು ರೈಜೋಬಿಯಂ ಮತ್ತು PSB ಅಂತ ಸಿಗುತ್ತೆ, ರಂಜಕವನ್ನು ಕರಗಿಸುವಂತದ್ದು. ಇವೆರಡರಿಂದ ಬೀಜೋಪಚಾರ ಮಾಡುವುದರಿಂದ ನೀವು ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಬಹುದು. ಈಗ ತಾವೇನು ತಿಳಿಸಿದ್ರಲ್ಲ, ಈಗ ಕ್ಯಾಲ್ಸಿಯಂ ಕ್ಲೋರೈಡ್ ಬಗ್ಗೆ ತಿಳಿಸಿರಿ. ಕ್ಯಾಲ್ಸಿಯಂ ಕ್ಲೋರೈಡ್ ಎಷ್ಟು ಲೀಟರ್ ನೀರಿಗೆ ನಾವು ಎಷ್ಟು ಗ್ರಾಮ್ ಕ್ಯಾಲ್ಸಿಯಂ 2% ಮತ್ತು ಎಷ್ಟು ಕಾಳಿಗೆ ನಾವು ಎಷ್ಟು ಲೀಟರ್ ನೀರು ನಾವು ಬಳಸಬೇಕಾಗ್ತದೆ ಸರ್? ಈಗ ನೀವು 2% ಸೊಲ್ಯೂಷನ್ ಅಂದ್ರೆ 100 ಲೀಟರ್ ನೀರಿನಲ್ಲಿ 2 kg ಹಾಕಿದ್ರೆ ಅಷ್ಟಾಗುತ್ತೆ. ನಿಮ್ ಬೀಜದ ಕ್ವಾಂಟಿಟಿಯನ್ನು ನೀವು ಆಧಾರವಾಗಿ ಇಟ್ಕೊಂಡು ಅದು ಎಷ್ಟು ಹಾಕಿದ್ರೆ ಎಷ್ಟು ಸೂಕ್ತ ಅಂತ ಹೇಳಿ ನೀವು ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ 20 kg ಬಂದ್ರೆ 100 kg ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟು ಆತರ ಮಾಡ್ಕೊಂಡು ನೀವು ಮಾಡಬೇಕು. ಒಂದ್ ಹೆಕ್ಟರ್ಗೆ ಎಷ್ಟು ಬರುತ್ತೆ ಅಭ್ಯಾಸ ಮೇಲೆ ನೀವು ಮಾಡ್ಕೋಬೇಕು. ಈಗ 100% ಅಂದ್ರೆ 100 ಮಾಡ್ತೀವಿ. ಹೌದಾ? ಈಗ ಏನು ತಾವು ಕ್ಯಾಲ್ಸಿಯಂ ಕ್ಲೋರೈಡ್ ಕುರಿತು ಹೇಳ್ತಾ ಇದ್ರಿ, ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ 2% ಕ್ಯಾಲ್ಸಿಯಂ ಕ್ಲೋರೈಡ್ ಬಳಸಬೇಕಂತ ಹೇಳಿದ್ರಿ. ಇದು 2% ಕ್ಯಾಲ್ಸಿಯಂ ಕ್ಲೋರೈಡ್ ಅಂದ್ರೆ 1 ಲೀಟರ್ ನೀರಿಗೆ ಎಷ್ಟು ನಾವು ಬಳಸಬೇಕಾಗ್ತದೆ ಮತ್ತು 1 kg ಬೀಜಕ್ಕೆ ನಾವು ಅಂದಾಜು ಎಷ್ಟು ನೀರನ್ನು ಬಳಸಬೇಕು ಸರ್? 1 ಲೀಟರ್ ನೀರಿಗೆ 20 g ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕಿದ್ರೆ ಅಂದ್ರೆ ಬೀಜ ತೋರಿಷ್ಟು ಹಾಕಿದ್ರೆ ಉತ್ತಮವಾಗಿ ಕೆಲಸ ಮಾಡುತ್ತೆ ಸರ್. ಮತ್ತೀಗ ತಾವು ಏನು ಜೈವಿಕ ಗೊಬ್ಬರಗಳ ಲೇಪನ ಮಾಡೋದು ಹೇಳಿದ್ರಿ, ಅದು ಯಾವ ರೀತಿ ನಾವು ಲೇಪನೆ ಮಾಡಬೇಕು, ಅದರದ ಏನ್ ತಾಂತ್ರಿಕತೆ ಅಥವಾ ಆ ಬಗ್ಗೆ ನಮಗೆ ಸರ್? ಬೀಜ ನೋಡ್ರಿ, ಜೈವಿಕ ಗೊಬ್ಬರ ಇಲ್ಲಿ ನಮ್ಮ ಇಲ್ಲಿ ಬಿಜಾಪುರ ಕ್ಯಾಂಪಸ್ ನಲ್ಲಿ ಕೂಡ ಬಯೋ ಫರ್ಟಿಲೈಸರ್ ಯೂನಿಟ್ ಅಲ್ಲಿ ಕೂಡ ಸಿಗ್ತದೆ. ಅದು ಲೇಟೆಸ್ಟ್ ಐಡಿಯಾ ನಮ್ಗೆ. ಅದರದ್ದು ಆ ಜೈವಿಕ ಗೊಬ್ಬರ ತೆಗೆದುಕೊಂಡು ಬಂದು ಅದನ್ನ ಪುಡಿ ಇದ್ರೆ ನೀವು 1 day ಬಿಫೋರ್ ಅದನ್ನ ಅದ್ರ ಮೇಲೆ ಅಂದ್ರೆ ನೆಲ. ಈಗ ನಾವು ಜೈವಿಕ ಗೊಬ್ಬರಗಳನ್ನ ಬಳಸಿ ನಾವು ಏನು ಬೀಜೋಪಚಾರ ಮಾಡ್ತೀವಿ, ಎಷ್ಟು ಕೆಜಿ ಕಡಲೆಗೆ ನಾವು ಎಷ್ಟು ಗ್ರಾಮ್ ಜೈವಿಕ ಗೊಬ್ಬರವನ್ನು ಬಳಸಬೇಕು ಮತ್ತು ಅದನ್ನ ಯಾವ ರೀತಿ ನಾವು ಅದಕ್ಕೆ ಲೇಪನ ಮಾಡಬೇಕು ಸರ್? 1 kg ಕಡಲೆ ಬೀಜಕ್ಕೆ ನೀವು 25 g ರೈಜೋಬಿಯಂ ಮತ್ತು 25 g PSB ರಂಜಕ ಕರಗಿಸುವ ಗೊಬ್ಬರವನ್ನು ಎರಡು ಸಮನಾಗಿ 25 g ಅದು 25 g ಇದು 1 kg ಸೀರಿ ಹಾಕಿದ್ರೆ ಅದು ಸೂಟೇಬಲ್. ಅದನ್ನು ತೆಗೆದುಕೊಂಡು ಬೀಜದ ಮೇಲುಗಡೆ ಲೇಪನ ಮಾಡಬೇಕು ನೀವು ಒಂದು ದಿವಸಕ್ಕಿಂತ ಮುಂಚೆ ಮಾಡಿ ಅದನ್ನು ಬಿಸಿಲಿಗೆ ಇಲ್ಲಿ ಒಣಗಿಸಬಾರದು, ನೆರಳಲ್ಲಿ ಒಣಗಿಸಿದ್ರೆ. ಅದು ಯಾವ ರೀತಿ ಲೇಪನ ಮಾಡಬೇಕು, ಏನಾದರೂ ಅದಕ್ಕೆ ಬಳಸಬೇಕಾಗ್ತದೆ? ಬೆಲ್ಲದ ನೀರು ಬಳಸಿದ್ರೆ ಒಳ್ಳೆಯದು. ಬೆಲ್ಲದ ನೀರಿನ ಜೊತೆಗೆ ಆಣ್ ಮಾಡಿ ಬೆಲ್ಲದ ನೀರನ್ನು ಕರಗಿಸಿ ಅದನ್ನು ಅದು ಒಂದು ವಿಧಾನ ನಮಗೆ ತಿಳಿಸಿಕೊಡ್ತೀರಿ ನಮ್ಮ ರೈತರಿಗೆ, ಒಂದು ಬೆಲ್ಲದ ಪಾಕ ಯಾವ ರೀತಿ ನಾವು ತಯಾರು ಮಾಡಬೇಕು? ಬೆಲ್ಲದ ಪಾಕ ಅಂದ್ರೆ ಈಗ ಸಪೋಸ್ 1 kg ಅಥವಾ ಬೀಜಕ್ಕೆ ಬೇಕಾದಷ್ಟು ಒಂದು ಪಾಕ ಮಾಡಿ ಅಂದ್ರೆ ನಮ್ಗೇನು ಬೆಲ್ಲದ ನೀರು ಬಳಸೋದಕ್ಕೆ ಏನಾದ್ರೆ ಅದ್ರ ಲೇಪನ ಆಗ್ಬೇಕು ಅಷ್ಟೇ, ಅದ್ರ ಮೇಲೆ ಅದ್ಮೇಲೆ ಅಂಟ್ಕೋಬೇಕೋಸ್ಕರ ಮಾಡ್ತಿರ್ತೀವಿ. ನಾವು ಬೆಲ್ಲದ ನೀರು ಬಳಸಲಿಲ್ಲ ಅಂದ್ರೂ ಕೂಡ ನೀವು ಲೇಪನ ಆಗ್ತಾ ಇತ್ತು ಅದ್ರ ಮೇಲೆ. ಬಟ್ ಬೆಲ್ಲದ ನೀರನ್ನು 1 ಲೀಟರ್ ನೀರಿಗೆ ಈಗ ಒಂದು ಯಾವ್ದು ಬೀಜವನ್ನು ತೊಯ್ಯುವಷ್ಟು ನೀವು ಬೆಲ್ಲದ ನೀರನ್ನು ಮಾಡ್ಕೊಂಡು ಬಿಸಿ ಇರಬಾರ್ದು. ಕಾಯಿಸಿದ ಮೇಲೆ ಬೆಲ್ಲ ಕರಗಿದ ಮೇಲೆ ಅದನ್ನ ನೀರು ನೆರಳಲ್ಲಿ ಒಣಗಿಸ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ. ಅದ್ರ ಮೇಲೆ ನಿನ್ಗೆ ಎಷ್ಟು ಬೇಕು, ಈಗ 1 kg ಬೀಜಕ್ಕೆ ಎಷ್ಟು ಸಾಧ್ಯ ಇರತೈತಿ ಅದನ್ನ ಲೇಪನ ಆಗುವಷ್ಟು ನಾವು 25 g ನ ರೆಕಮೆಂಡ್ ಮಾಡಿದೀವಿ 1 kg ಬೀಜಕ್ಕೆ. ಅದ್ರ ಮೇಲೆ ಫಸ್ಟ್ ಬೆಲ್ಲದ ಆಣಿನ ನೀರನ್ನು ಹಾಕಬೇಕು, ತಿಳಿ ಇರಬೇಕು ಸ್ವಲ್ಪ. ಬಹಳ ಗಟ್ಟಿ ಆದ್ರೂ ಅದು ಅದಕ್ಕೆ ಲೇಪನ ಆಗೋದು ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ಅದರ ಬೀಜದ ಮೇಲೆ ಉದುರಿಸಿ ಆ ನಂತರ ಮೇಲ್ಗಡೆ ನಾವು ಜೈವಿಕ ಗೊಬ್ಬರವನ್ನಿಂದ ನಾವು ಲೇಪನ ಮಾಡಿದ್ರೆ ಅದು ಅತ್ಯುತ್ತಮವಾಗಿ ಇಳುವರಿಯನ್ನು ಕೊಡುತ್ತದೆ ಸರ್. ಮತ್ತೀಗ ನಾವು ರಾಸಾಯನಿಕ ಗೊಬ್ಬರ ಕೂಡ ಬಿತ್ತೀವಿ ಜೈವಿಕ ಗೊಬ್ಬರದ ಜೊತೆಗೆ. ಈ ರಾಸಾಯನಿಕ ಗೊಬ್ಬರ ಯಾವ ರೀತಿ ನಾವು ಬಿತ್ತನೆ ಮಾಡಬೇಕಾಗ್ತದೆ ಮತ್ತು ಈ ಬೀಜದ ಜೊತೆಗೇನೆ ಬಿತ್ತು ಕುರಿಗೆ ಸೂಕ್ತನ ಅಥವಾ ಮೊದಲೇ ಗೊಬ್ಬರ ಅಲ್ಲಿ ಚೆಲ್ಲಿಬಿಟ್ಟು ಆಮೇಲೆ ಬಿತ್ತನೆ ಮಾಡೋ ಸೂಕ್ತನ, ಯಾವ ರೀತಿ ಒಂದು ಒಳ್ಳೆ ವಿಧಾನ ತಿಳಿಸಿಕೊಡ್ರಿ ಸರ್? ಏನಂದ್ರೆ ಈಗ ಪ್ರಮುಖವಾಗಿ ನಾವು ಕಡಲೆಗೆ ಈ ದ್ವಿದಳ ಧಾನ್ಯಗಳಿಗೆ ಸಾರಜನಕವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವಿ. ಯಾಕಂದ್ರೆ ಈ ದ್ವಿದಳ ಧಾನ್ಯಗಳಿಗೆ ಗಾಳಿಯಲ್ಲಿ ಇರತಕ್ಕಂತಹ ಸಾರಜನಕವನ್ನು ಫಿಕ್ಸ್ ಮಾಡುವಂತ ಶಕ್ತಿ ಇರ್ತೈತಿ. ಅದಕ್ಕೋಸ್ಕರ ನಾವು ಸಾರಜನಕವನ್ನು ಕಡಿಮೆ ಮಾಡಿ ರಂಜಕವನ್ನು ನಾವು ಹೆಚ್ಚಿಗೆ ಶಿಫಾರಸನ್ನು ಮಾಡ್ತೀವಿ. ಈಗ ನಮ್ಮ ಪ್ಯಾಕೇಜ್ ಪ್ರಕಾರ 10 kg ರಂಜಕ ಗೊಬ್ಬರವನ್ನು ನಾವು 1 ಎಕರೆಗೆ ಶಿಫಾರಸು ಮಾಡ್ತೀವಿ ಮತ್ತು 4 kg ಸಾರಜನಕವನ್ನು 1 ಎಕರೆಗೆ ನಾವು ಶಿಫಾರಸನ್ನು ಮಾಡ್ತೀವಿ. ಏನು ಗೊಬ್ಬರಗಳಿದಾವಲ್ಲ ಇವು ನೀವು ಬಿತ್ತುವ ಸಮಯದಲ್ಲಿ ಸಂಪೂರ್ಣವಾದ ಶಿಫಾರಸಿನ ಗೊಬ್ಬರ ಬಿತ್ತುವ ಸಮಯದಲ್ಲಿ ಹಾಕಿದ್ರೆ ಉತ್ತಮ. ಇದು ಎಲ್ಲಿ ನಡಬಾರ್ಕು ಎಲ್ಲಿ ನೀವು ಹಾಕಂಗಿಲ್ಲ. ಬಿತ್ತುವ ಸಮಯದಲ್ಲಿ ಸಂಪೂರ್ಣವಾದ ಶಿಫಾರಸು ಮಾಡಿದ ಗೊಬ್ಬರವನ್ನು ಹಾಕಬೇಕು. ಎಷ್ಟು ಹಾಕಬೇಕು? ಅದೇ ಸರ್ ಒಂದು ಕೆಜಿ ಒಂದು ಎಕರೆಗೆ 10 ಕೆಜಿ ರಂಜಕ ಮತ್ತು 4 ಕೆಜಿ ಸಾರಜನಕವನ್ನು ಒಂದು ಎಕರೆಯಲ್ಲಿ ಬಳಸಬಹುದು ಸರ್. ಈಗ ಬೀಜೋಪಚಾರ ಹೇಳಿದ್ರಿ, ನಾವು ಬಿತ್ತಿದೀವಿ, ನಂತರ ನಮಗೆ ಬಾಧೆ ಪ್ರಾರಂಭವಾಗ್ತವ್ರೆ. ಓಕೆ ಸರ್. ಮೊದಲಿಗೆ ನಮಗೆ ಕಳೆ ಬಾಧೆ, ಈ ಕಳೆ ನಿರ್ವಹಣೆ ನಾವು ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ಯಾಕಂದ್ರೆ ಕಳೆ ನಿರ್ವಹಣೆ ನಾವು ಮಾಡದೆ ಹೋದ್ರೆ ನಮ್ಗ ಅದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿ ಆಗ್ತದ ರೀ. ಅದಕ್ಕ ಈ ಕಳೆ ನಿರ್ವಹಣೆ ಬಹಳ ಪ್ರಮುಖವಾದದ್ದು. ಆಮೇಲೆ ಈಗ ನಮ್ಗ ಒಂದು ಕೃಷಿ ಕೆಲಸ ಮಾಡುವವರು ಆಳುಗಳ ಸಂಖ್ಯೆನೂ ಕಡಿಮೆ ಇರೋದ್ರಿಂದ ರಾಸಾಯನಿಕ ಕೂಡ ಬಳಸ್ತಾ ಇದ್ದಾರೆ, ಮತ್ತು ಕೈ ಕಳೆಯನ್ನು ಮಾಡ್ತಾ ಇದ್ದಾರೆ, ಅಂತರ ಬೇಸಾಯನೂ ಮಾಡ್ತಾ ಇದ್ದಾರೆ. ಯಾವ ಯಾವ ದಿನಗಳಲ್ಲಿ ಯಾವ ಯಾವ್ದು ಸೂಕ್ತ, ಆ ಬಗ್ಗೆ ನಮಗೆ ವಿಸ್ತೃತವಾಗಿ ತಿಳಿಸಿ ಸರ್. ಈಗ ರೈತರಿಗೆ ಈಗ ಹೊರೆ ಆಗ್ತಿರೋದು ಅಂದ್ರೆ ಕಳೆಗಳ ಬಾಧೆ. ಈ ಕಳೆಗಳ ಬಾಧೆಗಳಿಗೆ ಈಗ ನಾವು ಏನಪ್ಪಾ, ಈಗ ಆಧುನಿಕ ಕೃಷಿಯಲ್ಲಿ ಈ ಕಳೆಗಳ ಬಾಧೆ ಕುಷ್ಕಿ ಬೇಸಾಯದಲ್ಲಿ ಆಗಲಿ ನೀರಾವರಿ ಬೇಸಾಯದಲ್ಲಿ ಆಗಲಿ, ಈಗ ನಾವೇನ್ ಮಾಡೋದು ಅಂದ್ರೆ ಬಿತ್ತಿದ ಮೊದಲನೇ ದಿವಸ ಅಥವಾ ಬಿತ್ತಿದ ಮಾರನೇ ದಿವಸ, ಈಗ ಪೆಂಡಿ ಮಿಥಿಲಿನ್ ಅಂತ ನಾವು ಪಲ್ಸ್ ಎಲ್ಲಾ ಈ ದ್ವಿದಳ ಧಾನ್ಯಗಳು ಪೆಂಡಿ ಮಿಥಿಲನ್ನು ಪ್ರಿಫರ್ ಮಾಡ್ತೀವಿ. ಈ ಕಡಲಿಗೆ ಪೆಂಡಿ ಮಿಥಿಲಿನ 3.3 ಲೀಟರ್ ನೀರು, 3.3 ಲೀಟರ್ 30 EC ಪೆಂಡಿ ಮಿಥಿಲಿನ್ನ 1000 ಲೀಟರ್ ನೀರಿಗೆ ಅದನ್ನು ಹಾಕಿ ನೀವು ಇಡೀ ಎಕರೆದಲ್ಲಿ ನೀವು ನಿಮ್ಗೆ ಎಷ್ಟು ಸೊಲ್ಯೂಷನ್ ಬೇಕು ಇಷ್ಟರಲ್ಲಿ ನೀವು 1000 ಲೀಟರ್ ನೀರಿಗೆ 3 ಲೀಟರ್ ಪೆಂಡಿ ಮಿಥಿಲಿನ್ನ ಹಾಕಿ ನೀವು ಕಳೆಯನ್ನು ನಿಯಂತ್ರಿಸಬಹುದು. ಇದನ್ನು ಸಿಂಪರಣೆ ಮಾಡಿದ್ರೆ ಬಿತ್ತಿದ ದಿವಸ ಅಥವಾ ಬಿತ್ತಿದ ಮಾರನೇ ದಿವಸ ಮಾತ್ರ ನೀವು ಇದನ್ನು ಸಿಂಪರಣೆ ಮಾಡಬೇಕು. ಮತ್ತೆ ಅದಾದ ನಂತರ ನೀವು ಏನಾದರೂ ಮಾಡಿದ್ರೆ ಈಗ ಬೀಜಗಳಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ, ಯಾಕಂದ್ರೆ ಅದು ಸ್ಪ್ರೌಟಿಂಗ್ ಆಗ್ತಿರ್ತೈತಿ, ಈ ಮೊಳಕೆ ಒಳಿತಿರ್ತೈತಿ, ಅದಕ್ಕೆ ಎಫೆಕ್ಟ್ ಆಗ್ತೈತಿ. ಈಗ ನಾವು ಬಿತ್ತಿದ ದಿನದ ಒಂದು ಅಂದ್ರೆ ಮೊಳಕೆ ಏನು, ನಾವು ಬಿತ್ತಿದ ನಂತರ ಬೆಳೆ ಜೊತೆಗೆ ಏನು ಮೊಳಕೆ ಒಡೆಯುವಂತ ಕಳೆಗಳಾದವೋ ಅವನ್ನು ನಾವು ನಾಶ ಮಾಡಬಹುದು. ಮುಂದಿನ ಒಂದು ಕಳೆ ನಿರ್ವಹಣೆ ಯಾವ ರೀತಿ ನಾವು ಮಾಡಬೇಕಾಗ್ತದೆ? ಆ ನಂತರ 1-2 ನೀವು ಬೇಸಾಯದ ಅಂತರ್ ಬೇಸಾಯವನ್ನು ಮಾಡಿದ್ರೆ 1-2 ಅಂತರ್ ಬೇಸಾಯ ಸಂಪೂರ್ಣವಾಗಿ ಅದನ್ನು ಕಳೆ ನಿಯಂತ್ರಣ, ಯಾಕಂದ್ರೆ 35-40 ದಿವಸಗಳೊಳಗೆ ನೀವು ಈ ಪೆಂಡಿ ಬಿತ್ತಲಿನ ಬಳಸಿದ್ದೇ ಆದರೆ 35-40 ದಿನಗಳು ಯಾವುದೇ ಕಳೆಗಳು ಬರೋದಿಲ್ಲ. ಅಷ್ಟಾದ ನಂತರ ನೀವು 1-2 ಅಂತರ್ ಬೇಸಾಯವನ್ನು ಮಾಡಿದ್ರೆ ಕಳೆ ನಿಯಂತ್ರಣ ಮಾಡುವಲ್ಲಿ ನೀವು ಯಶಸ್ವಿ ಆಗಬಹುದು. ನಾವು ಈ ದ್ವಿದಳ ಧಾನ್ಯವಾದ ಕಡಲೆ ಬೆಳೆಗೆ ಹೋಲಿಸಿದ್ವಿ ಅಂದ್ರೆ ಕುಡಿಚಿ ಹುಟ್ಟುವುದಂತ ಮಾಡ್ತಾರೆ, ತಪ್ಪಲ ಉಡಿಯುವುದಂತ ಮಾಡ್ತಾರೆ ಹಳ್ಳಿ ಭಾಷೆದಾಗ. ಇದು ಎಷ್ಟು ಪ್ರಮುಖವಾಗಿದ್ರಿ ಮತ್ತು ಇದು ಅವಶ್ಯ? ಇದು ಅವಶ್ಯ ಸರ್. ಈ ಕಡಲೆಗೆ ಇದು ಅವಶ್ಯವಾದ ಒಂದು ಇದು ವಿಧಾನ ಅಂತ ಹೇಳ್ಬಹುದು. ಇದು 30-45 ದಿವಸ ಅಂದ್ರೆ 1-1.5 ತಿಂಗಳು ಇರತಕ್ಕಂತ ಬೆಳೆಗೆ ಬಂದ್ಮೇಲೆ ನಾವು ಕುಡಿಚಿ ಹುಟ್ಟೋದ್ರಿಂದ ಹೆಚ್ಚಿಗೆ ಕವಲು ಹಿಡಿದು ನಮಗೆ ಹೆಚ್ಚಿಗೆ ಇಳುವರಿನೂ ಕೂಡ ಪಡಿಬಹುದು. ಈಗ ಹೆಚ್ಚಿಗೆ ಕವಲು ಹಿಡಿಯುತ್ತೈತಿ. ಈಗ ನಾವು ಬೇಕಾದಾಗ ನಾವು ಕುಡಿ 1-1.5 ತಿಂಗಳ ಬೆಳೆ ಬಂದಾಗ ನಾವು ಕುಡಿಚಿ ಹುಟ್ಟೋದ್ರಿಂದ ಅದ್ರ ಹೆಚ್ಚಿನ ರೀತಿಯಿಂದ ಬ್ರಾಂಚಸ್ ಆಗಿ ಮೀನ್ಸ್ ಕವಲು ಹೊಡೆದು ಹೆಚ್ಚಿನ ಇಳುವರಿನೂ ಕೂಡ ಸಾಧ್ಯತೆ ಇರುತ್ತದೆ. ಅಂದ್ರೆ ಬಹಳ ಒಂದು ಪ್ರಮುಖವಾದ ಹಂತ ಅಂದ್ರೆ ಪ್ರಮುಖವಾದ ಹಂತ ಸರ್. 1-1.5 ತಿಂಗಳಲ್ಲಿ ಕುಡಿಚಿ ಹೊಡೆದು ಈ ಕಡ್ಲಿಯಲ್ಲಿ ಪ್ರಮುಖವಾದ ಒಂದು ಆಪರೇಷನ್. ಈಗೇನು ಬೇಸಾಯ ತಾಂತ್ರಿಕತೆಗಳ ಕುರಿತು ನಮಗೆ ವಿವರವಾಗಿ ತಿಳಿಸಿಕೊಟ್ರೆ ಇಲ್ಲಿವರೆಗೂ, ಈ ಕಡಲೆ ಬೆಳೆಯಲ್ಲಿ ಖರ್ಚು ಇಲ್ಲದ ಬೇಸಾಯ ತಾಂತ್ರಿಕತೆಗಳು ಏನೇನದಾವ ಆ ಬಗ್ಗೆ ಹೇಳಿ ತಿಳಿಸಿ. ಖರ್ಚು ಇಲ್ಲದ ಬೇಸಾಯ ತಾಂತ್ರಿಕತೆಗಳು ಅಂತಂದ್ರೆ ನೀವು ತಳಿಗಳನ್ನು ಆಯ್ಕೆ ಮಾಡಲು ಪ್ರಮುಖವಾದ ವಿಚಾರವನ್ನು ಮಾಡಬೇಕು, ಅದು ನಿರ್ಧಾರವನ್ನು ತೆಗೆದುಕೊಳ್ಳುವುದು. ನೀವು ಮನೆಯಲ್ಲಿ ಬೀಜ ಬಿತ್ತುವುದಕ್ಕಿಂತ ತಳಿಗಳ ಬೀಜಗಳು ಯಾವ ಶಿಫಾರಸು ನಿಮ್ಮ ಏರಿಯಾದಲ್ಲಿ ಯಾವ ಶಿಫಾರಸಿನ ತಳಿಗಳಿರ್ತಾವ ಆ ತಳಿಗಳನ್ನು ಪ್ರಿಫರ್ ಮಾಡೋದ್ರಿಂದ ನೀವು ಖರ್ಚು ಉಳಿಸಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡುವುದು ಕೂಡ ಒಂದು ಪ್ರಮುಖವಾದದ್ದು. ಅದಾದ ನಂತರ ನೀವು ಅಂತರ್ ಬೇಸಾಯಗಳನ್ನು ಮಾಡೋದ್ರಿಂದ ಖರ್ಚಿರಲಾರದ ಬೆಳೆಗಳನ್ನು ಮಾಡಿ. ಈ ಗೋಮೂತ್ರ ಈಗ ಸೀ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಾವು ಗೋಮೂತ್ರ ಯೂಸ್ ಮಾಡುವಂಥದ್ದು ಅದು ನಮ್ಮಲ್ಲೇ ನಾವು ರೈತರಲ್ಲಿ ಸಿಗ್ತಕ್ಕಂಥದ್ದು. ಇಂಥವೆಲ್ಲ ಕ್ರಮಗಳನ್ನು ನೀವು ಕೈಗೊಳ್ಳೋದ್ರಿಂದ ಇವು ನೀವು ಖರ್ಚಿರಲಾರದ ಬೇಸಾಯವನ್ನು ಕ್ರಮಗಳನ್ನು ಕೂಡ ಉಳಿಸಬಹುದು. ನೀವು ತಾಂತ್ರಿಕತೆಗಳನ್ನು ತಿಳಿಸಿಕೊಟ್ರಿ. ಈ ಒಟ್ಟಾರೆ ಎಲ್ಲಾ ತಾಂತ್ರಿಕತೆಯನ್ನ ಯಶಸ್ವಿಯಾಗಿ ಅವರು ಪೂರೈಸಿದಲ್ಲಿ ಎಷ್ಟು ಇಳುವರಿ ನಾವು 1 ಹೆಕ್ಟೇರ್ಗೆ ಅಥವಾ 1 ಎಕರೆಗೆ ಪಡಿಬಹುದು? 1 ಹೆಕ್ಟೇರ್ಗೆ ಸರ್ 8-10 ಕ್ವಿಂಟಲ್. ಇವೆಲ್ಲಾ ಬೇಸಾಯ ತಾಂತ್ರಿಕತೆಗಳನ್ನು ಅಳವಡಿಸಿದ್ದೇ ಆದಲ್ಲಿ 8-10 ಕ್ವಿಂಟಲ್ 2.5 ಎಕರೆಗೆ ನೀವು ಪಡಿಬಹುದು ಸರ್. ಈಗ ನಮ್ಮ ರೈತರಿಗೆ ಇನ್ನೂ ಕೆಲವು ಸಾಕಷ್ಟು ಸಂಶಯಗಳಿರ್ತವೆ ಅಥವಾ ಈ ಬೀಜೋಪಚಾರ ಮಾಡುವ ಕುರಿತು ಇರಬಹುದು ಏನಾದ್ರೂ, ತಮ್ಮನ್ನ ಭೇಟಿ ಮಾಡಲಿಕ್ಕೆ ಈ ತಮ್ಮ ಕಚೇರಿಗೆ ಬಂದ್ರೆ ತಾವು ಏನಾದರೂ ಅದರ ಬಗ್ಗೆ ಪ್ರಾತ್ಯಕ್ಷಿಕೆ ಅದು ಮಾಡಿ ತಿಳಿಸ್ತೀವಿ? ಮಾಡಿಸ್ತೀವಿ ಸರ್. ನಾವು ಕೆವಿಕೆದಲ್ಲಿ ನೀವು ರೈತರು ಡೈರೆಕ್ಟ್ ಆಗಿ ನಮ್ಗೆ ಇಲ್ಲಿಗೆ ಬಂದ್ರೆ ಈಗ ನಮ್ಮಲ್ಲಿ ಟ್ರೈನಿಂಗ್ ಅಂತ ಕೊಡ್ತಿರ್ತೀವಿ ಫಾರ್ಮರ್ಸ್ಗೆ. ಈಗ ಎಲ್ಲದರ ಬಗ್ಗೆ ಕೊಡ್ತಿರ್ತೀವಿ, ಬೇಸಾಯ ತಾಂತ್ರಿಕತೆಗೆ ಬಗ್ಗೆ ಇರ್ಬೋದು, ಈಗ ಹಾರ್ವೆಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂದ್ರೆ ಈಗ ಕೊಯ್ಯುವ ಯಂತ್ರಗಳ ಬಗ್ಗೆ ಮಾಹಿತಿ ಆಗಿರ್ಬೋದು,

ಉಕ್ಕಿನ ಉರಿ